ಸರಿಯಾದ ಮಾಹಿತಿ ಸರಿಯಾದ ಸಮಯಕ್ಕೆ ರೈತರಿಗೆ ಲಭ್ಯವಾಗುವಂತೆ ಈ ವೇದಿಕೆಯನ್ನು ರಚನೆಗೊಳಿಸಲಾಗಿದೆ, ಅದು ತಮ್ಮದೇ ಆದ ಭಾಷೆಯಲ್ಲಿ. ಈಗ ನಾನು ಕನ್ನಡ ಮಾತಾಡ್ತಾ ಇದ್ರೆ ಕನ್ನಡದಲ್ಲೇ ನಾನು ಉತ್ತರವನ್ನು ಪಡೆಯಬಹುದು. ಅದೇ ಭಾಗದಲ್ಲಿರುವಂತಹ ರೈತರು, ಈಗ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಉತ್ತರ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳಿಂದನೇ ರೈತರಿಗೆ ಮಾಹಿತಿ ಲಭ್ಯ ಆಗುತ್ತೆ. ಕಿಸಾನ್ ಕಾಲ್ ಸೆಂಟರ್ ಅಲ್ಲಿ ಹಾಗಾಗ್ತಾ ಇರಲಿಲ್ಲ. ಕಿಸಾನ್ ಕಾಲ್ ಸೆಂಟರ್ ಅಲ್ಲಿ ಒಂದು ಸೆಂಟರ್ಗೆ ಕಾಲ್ ಹೋಗ್ತಾ ಇತ್ತು, ಕೇವಿಕೆಗಳಿಗೆ ಕಾಲ್ ಬರ್ತಾ ಇರಲಿಲ್ಲ ಅದರಲ್ಲಿ. ಈಗೇನಾಗಿದೆ ಅಂದ್ರೆ ಈ ಕಿಸಾನ್ ಸಾರಥಿ ಮೂಲಕ ರೈತರು ಕೇವಿಕೆ ವಿಜ್ಞಾನಗಳೊಂದಿಗೆ ಡೈರೆಕ್ಟ್ ಆಗಿ ಫೋನ್ ಇಂದ ಮಾತಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಪಡೆಯಬಹುದು. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಎಲ್ಲಾ ಡಿಸ್ಟ್ರಿಕ್ಟ್ ಜಿಲ್ಲೆಗಳಲ್ಲೂ ಒಂದೊಂದು ಕೃಷಿ ವಿಜ್ಞಾನಗಳು ಕಾರ್ಯಗತವಾಗಿದೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಲ್ಲಿನ ಆಡು ಭಾಷೆಗೆ ತಕ್ಕಂತೆ ಮಾಹಿತಿಗಳು ರೈತರಿಗೆ ಮುಟ್ಟಿಸುವಂತ ವ್ಯವಸ್ಥೆ ಆಗ್ತಾ ಇದೆ ಆಲ್ರೆಡಿ. ಸೊ ಈಗ ಅದೇ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ರೈತರು ಸಂಪರ್ಕ ಕಲ್ಪಿಸಿದಾಗ ತಮ್ಮದೇ ಆದ ಭಾಷೆಗಳಲ್ಲಿ ಮಾಹಿತಿನ ಪಡೀಲಿಕ್ಕೆ ಬಹಳ ಸೂಕ್ತವಾಗುತ್ತೆ. ಆ ಪ್ಲಾಟ್ಫಾರ್ಮ್ ಮುಖ್ಯ ಉದ್ದೇಶ ಇದಾಗಿದೆ. ಇಲ್ಲೇ ಮಣ್ಣು ವಿಜ್ಞಾನಿಗಳು ಇರ್ತಾರೆ, ತೋಟಗಾರಿಕೆ ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು, ಮತ್ತೆ ಪಶು ಸಂಗೋಪನೆ, ಗೃಹ ವಿಜ್ಞಾನ, ವಿಭಿನ್ನ ವಿಭಾಗದ ತಜ್ಞರು ಇರ್ತಾರೆ. ಆ ಕಾಲ್ ಮಾಡಿದ ತಕ್ಷಣ ನಮ್ಗೆ ತೋಟಗಾರಿಕೆ ತಜ್ಞರನ್ನ ಭೇಟಿ ಆಗಬೇಕು ಅಂದಾಗ ಅದು ಕಾಲ್ ಅವರಿಗೆ ಹೋಗುತ್ತೋ ಹೇಗೆ? ಈಗ ರೈತರು ಮೊಟ್ಟ ಮೊದಲಿಗೆ ಈ ತಂತ್ರಾಂಶನ ಲಾಭ ಪಡಿಬೇಕಂದ್ರೆ ರೈತರು ತಮ್ಮನ್ನ ನೋಂದಾಯಿಸ್ಕೋಬೇಕಾಗತ್ತೆ. ಈ ಕಿಸಾನ್ ಸಾರಥಿ ಪೋರ್ಟಲ್ಗೆ ತಮ್ಮನ್ನು ನೋಂದಾಯಿಸ್ಕೋಬೇಕಾಗತ್ತೆ. ನೋಂದಾಯಿಸಿದಾಗ ಅವರು ನಮ್ಮ ಅನುಮತಿ ಪಡೆದ ಮೇಲೆ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಆದಮೇಲೆ ಆ ರಿಜಿಸ್ಟ್ರೇಷನ್ ಮಾಡುವಾಗ ಅವರು ತಮ್ಮ ಯಾವ ವಿಷಯದ ಬಗ್ಗೆ ಅವರಿಗೆ ಮಾಹಿತಿಗಳು ಲಭ್ಯ ಆಗಬೇಕು, ಯಾವ್ಯಾವ ಬೆಳೆಗಳ ಬಗ್ಗೆ ಮಾಹಿತಿ ಲಭ್ಯ ಆಗಬೇಕು ಅನ್ನೋದನ್ನ ಅವರು ಅದರಲ್ಲಿ ನಮೂದು ಮಾಡಬೇಕಾಗತ್ತೆ. ಆ ನಮೂದು ಮಾಡಿದ ನಂತರ ಆ ಪರ್ಟಿಕ್ಯುಲರ್ ಫಾರ್ಮರ್ಸ್ ಕಾಲ್ ಮಾಡಿದಾಗ ಅದು ಕೃಷಿ ವಿಜ್ಞಾನ ಕೇಂದ್ರದ 6 ಅಥವಾ 7 ಜನ ವಿಜ್ಞಾನಿಗಳೇನಿರ್ತಾರೆ, ಪ್ರೈಮರಿ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಿ, ಆ ಎಕ್ಸ್ಪರ್ಟ್ಸ್ ಕಾಲ್ಗೆ ಹೋಗುತ್ತೆ. 5-6 ಜನರಲ್ಲಿ ಯಾರು ಲಭ್ಯವಿರ್ತಾರೋ ಆ ಲೈನಲ್ಲಿ ಅವರಿಗೆ ಅದು ಮಾಹಿತಿ ತಲುಪುತ್ತೆ, ಅಂದ್ರೆ ಕಾಲ್ ಹೋಗುತ್ತೆ. ಅಕಸ್ಮಾತ್ ಆಗಿ ಅವರು ಆ ಕಾಲ್ ರಿಸೀವ್ ಮಾಡದೆ ಹೋದಾಗ ಇನ್ನೊಬ್ಬರಿಗೆ ಹೋಗುತ್ತೆ ಅದು. ಸೊ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಏನಾಗುತ್ತಂದ್ರೆ ವಿವಿಧ ವಿಜ್ಞಾನಿಗಳಿದ್ರೂ ಕೂಡ ಎಲ್ಲರೂ ಆಲ್ಮೋಸ್ಟ್ ಎಲ್ಲಾ ಮಾಹಿತಿನೂ ಪಡ್ಕೊಂಡ್ರವರೇ ಇರ್ತಾರೆ. ಸೊ ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಆ ಕಾಲ್ಗಳು ಇವ್ರಿಗೆ ಹೋಗ್ತದ ಅವ್ರಿಗೆ ಹೋಗ್ತದ ಅಂತಲ್ಲ, ಯಾರಿಗಾದ್ರೂ ಹೋಗ್ಬಹುದು, ಆದ್ರೆ ಅವರಿಂದ ಅವರಿಗೆ ಮಾಹಿತಿ ಲಭ್ಯವಾಗುತ್ತೆ. ಹೆಸರು ನೋಂದಾಯಿಸಿಕೊಳ್ಳೋದು ಹೇಗೆ? ಹೆಸರು ನೋಂದಾಯಿಸ್ಕೋಬೇಕಂದ್ರೆ 2-3 ವಿಧಾನಗಳಿದೆ. ಒಂದು, ಕೃಷಿ ವಿಜ್ಞಾನಕ್ಕೆ ನೀವು ಡೈರೆಕ್ಟ್ ಕೇಂದ್ರಕ್ಕೆ ಬಂದ ಭೇಟಿ ಕೊಟ್ಟು ಅಲ್ಲಿನೇ ಮಾಹಿತಿ ಕೊಡಬಹುದು. ಎರಡನೇದಂತಂದ್ರೆ ಕಿಸಾನ್ ಸಾರಥಿ .in ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಶೋ ಇಂಟ್ರೆಸ್ಟ್ ಅಂತ ಒಂದು ಬಟನ್ ಇದೆ ಮೇನ್ ಪೇಜ್ ಅಲ್ಲಿ. ನಾವು ಏನು ಮುಖಪರದೆ ಏನ್ ಬರುತ್ತೆ, ಕಿಸಾನ್ ಸಾರಥಿ .in KISANSARATHI.IN ಈ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಮುಖಪರದೆ ಮೇಲೆ ಫಸ್ಟ್ ಏನ್ ಪೇಜ್ ಓಪನ್ ಆಗುತ್ತೆ, ಆ ಹೋಮ್ ಪೇಜ್ ಅಲ್ಲಿ ಶೋ ಇಂಟ್ರೆಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿದಾಗ ನಿಮ್ಮ ಮಾಹಿತಿನ ತುಂಬಲಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ. ಅಲ್ಲಿ ನೀವು ಸಿಂಪಲ್ ಆಗಿ ಮಾಹಿತಿ ತುಂಬಬೇಕು, ನಿಮ್ಮ ಹೆಸರೇನು, ಯಾವ ಊರು, ಅಷ್ಟೆಲ್ಲ ಮಾಹಿತಿ ತುಂಬಿಬಿಟ್ರೆ ಅದು ನಮಗೆ ಬಂದು ತಲುಪುತ್ತೆ. ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಾಗ ನಿಮ್ಮ ಫೋನ್ ನಂಬರ್ ಮುಖ್ಯವಾಗಿರುತ್ತೆ, ಆ ಫೋನ್ ನಂಬರ್ಗೆ ನಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬಗ್ಗೆ ಮಾಹಿತಿ ಏನೇನು ಬೇಕೋ ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಆ ಮಾಹಿತಿಯನ್ನು ನಾವು ಪಡೆದುಕೊಂಡು ನಂತರ ನಿಮ್ಮನ್ನ ನಮೂದು ಮಾಡ್ಕೋತೀವಿ ರೈತರನ್ನ. ಇದಲ್ಲದೇ ಇನ್ನೊಂದು ಟೋಲ್ ಫ್ರೀ ನಂಬರ್ ಇದೆ, 1800-123-2175, 1800-123-2175. ಈ ನಂಬರ್ಗೆ ಟೋಲ್ ಫ್ರೀ ನಂಬರ್ ಇದು. ಈ ನಂಬರ್ಗೆ ರೈತರು ಕಾಲ್ ಮಾಡಿದ್ರೆ ಆ ನಂಬರ್ ಇಂದ ಏನಾಗುತ್ತೆ, ಒಂದು ಅವರಿಗೆ ಲಿಂಕ್ ಬರುತ್ತೆ, ನಿಮ್ಗೆ ಯಾವ ರಾಜ್ಯದವರು ಯಾವ ಜಿಲ್ಲೆಯವರು ಅಂತೆಲ್ಲ ಕೇಳುತ್ತೆ. IVRS ಸಿಸ್ಟಮ್ IIDS ಮೇಲೆ ವರ್ಕ್ ಆಗುತ್ತಿದೆ, ಅದು ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಂಬರ್ ಒತ್ತಿ ಕೇಳ್ತಾರೆ, 1 ಒತ್ತಿ 2 ಒತ್ತಿ ಅಂತ. ಸೊ ಅದಕ್ಕೆ ನೀವು ನಮೂದು ಮಾಡ್ಕೊಂಡು ಹೋದಂಗೆ ಅದು ನಮ್ಗೆ ಏನಾಗುತ್ತೆ, ಒಂದು ಲಿಂಕ್ ಕಳಿಸ್ಕೊಡ್ತಾರೆ ನಿಮಗೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಮಾಹಿತಿನ ಅದರಲ್ಲಿ ತುಂಬಿದ್ರೆ ನಮ್ಮಲ್ಲಿಗೆ ಬಂದು ಸೇರುತ್ತೆ. ಕೃಷಿ ವಿಜ್ಞಾನ ಕೇಂದ್ರ, ಯಾವ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅದು ಲಭ್ಯವಾಗಬೇಕು, ಆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರಿಜಿಸ್ಟ್ರೇಷನ್ಗೆ ಲಭ್ಯವಾಗುತ್ತೆ. ಸೊ ಈ 3 ವಿಧಾನಗಳಿಂದ ನೀವು ರೈತರು ತಮ್ಮ ಹೆಸರುಗಳನ್ನ ಈ ಪೋರ್ಟಲ್ಗೆ ನಮೂದು ಮಾಡ್ಕೋಬಹುದು. ಅವ್ರಿಗೇನಾದ್ರೂ ಪ್ರಶ್ನೆಗಳು ಇತ್ತು ಅಂತ ಹೇಳಿದ್ರೆ ಕಾಲ್ ಮಾಡಿ ಹೇಳಬೇಕು, ಅಥವಾ ಮೆಸೇಜ್ ಕಳಿಸಬಹುದು, ಅಥವಾ ಇಮೇಲ್ ಮಾಡಬೇಕು, ಬೇರೆ ಬೇರೆ ರೀತಿಯಿಂದ ಮಾಡಬಹುದು. ಹಿಂಗೇ ಮಾಡಬೇಕು ಅಂತ ಹಂಗೇನಿರುತ್ತೆ? ಇಲ್ಲ. ಈಗ ಹೆಂಗಿದೆ ಅಂದ್ರೆ ಸದ್ಯದಲ್ಲಿ ರೈತರು ಕಾಲ್ ಮಾತ್ರ ಮಾಡಬಹುದು, ಟೋಲ್ ಫ್ರೀ ನಂಬರ್ ಇರೋದ್ರಿಂದ ಕಾಲ್ ಮಾತ್ರ ಮಾಡಿ ಅವರು ಮಾಹಿತಿನ ಪಡೆಯಬಹುದು. ಆದರೆ ಕೃಷಿ ವಿಜ್ಞಾನ ಕೇಂದ್ರದವರು ಈಗ ಜನರಲ್ ಆಗಿ ಕೆಲವೊಂದು ಇನ್ಫಾರ್ಮೇಶನ್ ಸಹ ಕಳಿಸ್ತಾ ಇರ್ತಾರೆ, ಹವಾಮಾನ ವಾತಾವರಣದ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೀಟ ಅಥವಾ ರೋಗದ ಬಗ್ಗೆ ಮಾಹಿತಿ ನೀಡೋದಾಗಿರ್ಬೋದು. ಆತರ ಇದ್ದಾಗ ಕೃಷಿ ವಿಜ್ಞಾನ ಕೇಂದ್ರದವರು ನಿಮ್ಮ ರಿಜಿಸ್ಟರ್ಡ್ ನಂಬರ್ಸ್ ಏನಿರ್ತಾವ ಅದಕ್ಕೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಲಿಕ್ಕೆ ಅವಕಾಶಗಳಿದೆ. ಸೊ ಆ ಮೆಸೇಜ್ ಕೂಡ ಅವ್ರಿಗೆ ತಲುಪುತ್ತೆ. ಬಟ್ ಈಗ ಸದ್ಯ ಇದರಲ್ಲಿ ರೈತರು ಮೆಸೇಜ್ ಕಳಿಸ್ಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ. ರೈತರು ಕಾಲ್ ಅದೇನು ಟೋಲ್ ಫ್ರೀ ನಂಬರ್, ಅವರಿಗೆ ರಿಜಿಸ್ಟ್ರೇಷನ್ ಆದ್ಮೇಲೆ ಒಂದು ಟೋಲ್ ಫ್ರೀ ನಂಬರ್ ಬರುತ್ತೆ, ಆ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿದಾಗ ಅದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಿಗೆ ಕಾಲ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಪ್ರಶ್ನೆ ಬರಬೇಕಾದದ್ದು ತಾಂತ್ರಿಕ ಮಾಹಿತಿ ಮಾತ್ರ ಬೆಳೆಗೆ ಸಂಬಂಧಪಟ್ಟಂತೆ, ಬೆಳೆಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಮಾಹಿತಿ ಆಗಿರಬಹುದು, ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರಬಹುದು, ಈ ಎಲ್ಲ ಮಾಹಿತಿಗಳು ಲಭ್ಯ ಇರ್ತವೆ. ಸ್ಕೀಮ್ಸ್ ನಮ್ಮಲ್ಲಿರುವಂತಹ ಯಾವ್ದಾದ್ರು ಸ್ಕೀಮ್ಸ್ ಬಗ್ಗೆ ಮಾಹಿತಿ ಇದ್ರೆ ಕೊಡಬಹುದು, ಇಲ್ಲ ಅಂತಂದ್ರೆ ಈಗ ಬೇರೆ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಅದು ಇದ್ದಾಗ ಆ ತರದ ಮಾಹಿತಿ ನಮ್ಮಲ್ಲಿ ಲಭ್ಯವಿದ್ರೆ ಖಂಡಿತವಾಗಿಯೂ ಕೊಡ್ತಾರೆ, ಅದ್ರ ಬಗ್ಗೆ ಯಾವುದೇ ಇದು ಇಲ್ಲ. ನಮ್ಮಲ್ಲಿ ಇರುವಂತ ಲಭ್ಯ ಇರುವಂತಹ ಮಾಹಿತಿಗಳು, ಈಗ ರೈತರಿಗೆ ಅದೊಂದು ಹೊಸ ಬೀಜದ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಥವಾ ಯಾವ್ದಾದ್ರು ಹೊಸ ಕ್ರಾಪ್ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಆ ತರದ ಹೊಸ ತಂತ್ರಜ್ಞಾನ ಏನಾದ್ರು ಹೊಸದಾಗಿ ಬಂದಿದೆನಾ ಅದರ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಕ್ರಿಟಿಕಲ್ ಇನ್ಪುಟ್ಸ್ ಅವರಿಗೆ ಸಲಕರಣೆಗಳು ಎಲ್ಲಿ ಸಿಗ್ತವೆ ಆ ತರದ ಮಾಹಿತಿಗಳಾಗಿರಬಹುದು, ಹವಾಮಾನದ ಬಗ್ಗೆ ಕುರಿತು ಮಾಹಿತಿ ಆಗಿರಬಹುದು, ಜಾನುವಾರುಗಳ ಆರೋಗ್ಯ ಬಗ್ಗೆ ಮಾಹಿತಿ ಆಗಿರಬಹುದು. ಸೊ ಈ ತರ ಹಲವು ಯಾವುದೇ ಕಸಬಾಗಿರೋದು ಬೀ ಕೀಪಿಂಗ್ ಜೇನು ಕೃಷಿ ಬಗ್ಗೆ ಆಗಿರಬಹುದು ಯಾವುದೇ ಮಾಹಿತಿ ಆದರೂ ಕೃಷಿ ವಿಜ್ಞಾನ ಕೇಂದ್ರದಿಂದ ಅವರು ಪಡೆಯಬಹುದು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗವರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಏನಿದೆ ಎಷ್ಟು ಮಾಹಿತಿ ಇದೆ ಅಷ್ಟಂತೂ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಡೀಪ್ ಆಗಿ ಗವರ್ಮೆಂಟ್ ಸ್ಕೀಮ್ಸ್ ಈಗ ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ಸ್ ಆಗಿರಬಹುದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಆಗಿರೋದು ನಮಗಿನ್ನ ಅವರಲ್ಲಿ ಜಾಸ್ತಿ ಮಾಹಿತಿ ಇದ್ದಾಗ ಅದ್ರ ಬಗ್ಗೆ ಅವ್ರ ಕಡೆ ತಿಳ್ಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ. ನಿಮ್ಮ ಮತ್ತು ಬೇರೆ ಸರ್ಕಾರಿ ಇಲಾಖೆಗಳ ಸಂಬಂಧ ಇರುತ್ತಲ್ಲ ಒಂದು ಹಂತದವರೆಗೆ ಸುಮಾರು ನಾವು ಕೊಲಾಬರೇಟಿವ್ ಪ್ರೋಗ್ರಾಮ್ಸ್ ಎಲ್ಲ ಮಾಡೇ ಮಾಡ್ತಿರ್ತೀವಿ, ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀವಿ, ಅವರು ಬಂದಿರ್ತಾರೆ ನಮ್ಮ ಕಾರ್ಯಕ್ರಮಗಳಿಗೆ, ಹಾಗೇನೆ ಅವರು ಕಾರ್ಯಕ್ರಮಗಳಲ್ಲಿ ನಮ್ಮ ವಿಜ್ಞಾನಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪಾತ್ರನೂ ಬಹುಮುಖ್ಯವಾಗಿದೆ. ಸ್ಪೆಷಲಿ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಈ ಮೂರು ಡಿಪಾರ್ಟ್ಮೆಂಟ್ಗಳ ಜೊತೆಗೆ ಅನೇಕ ನಾವು ಸಂಯುಕ್ತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ, ಡೆಮಾನ್ಸ್ಟ್ರೇಷನ್ಸ್ನ ಆಯೋಜನೆ ಮಾಡ್ತೀವಿ. ಸೊ ಆ ತರದೇನು ತೊಂದರೆ ಆಗೋದೇ ಇಲ್ಲ. ಕಿಸಾನ್ ಸಾರಥಿ ಪರಿಪೂರ್ಣವಾಗಿ ಅನುಷ್ಠಾನಗೊಳ್ಳುವುದು ಯಾವಾಗಿಂದ? ಇವಾಗಲೇ ದೇಶದ 11 ರಾಜ್ಯಗಳಲ್ಲಿ ಇದು ಕಾರ್ಯತತ್ಪರವಾಗಿದೆ, 2-3 ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. ಇತ್ತೀಚೆಗೆ ಅದನ್ನ ನಮ್ಮ ಎಲ್ಲಾ ರಾಜ್ಯಗಳಿಗೂ ಕಲ್ಪಿಸಲಾಗಿದೆ, ಈ ಯೋಜನೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಲ್ಪಿಸಲಾಗಿದೆ. ಸೊ ಆಗ್ಲೇ ರಿಜಿಸ್ಟ್ರೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ, ಇಟ್ ಇಸ್ ಅಂಡರ್ ವರ್ಕಿಂಗ್, ಈಗ ವರ್ಕ್ ಆಗ್ತಾ ಇದೆ. ಈಗ ರಿಜಿಸ್ಟ್ರೇಷನ್ ಆದ ತಕ್ಷಣ ಏನಾಗತ್ತಂದ್ರೆ ಫಾರ್ಮರ್ಸ್ಗೆ ಮೊಬೈಲ್ ನಂಬರ್ಗೆ ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಾ ಅಂತ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ತಕ್ಷಣ ನೀವು ಎನಿ ಟೈಮ್ ಯು ಕ್ಯಾನ್ ಕಾಲ್ ಇಟ್ ಇಸ್ ವರ್ಕಿಂಗ್, ವರ್ಕ್ ಆಗ್ತಾ ಇದೆ. ಈಗ ಇದು ಅನುಷ್ಠಾನಗೊಂಡಿದೆ, ರೈತರು ತಮ್ಮ ಹೆಸರುಗಳನ್ನ ನೋಂದಾಯಿಸ್ಕೋಬೇಕು, ನೋಂದಾಯಿಸ್ಕೊಂಡ ನಂತರ ಒಂದು ಮೆಸೇಜ್ ಬರುತ್ತೆ, ರಿಜಿಸ್ಟ್ರೇಷನ್ ಕನ್ಫರ್ಮೇಶನ್ ಮೆಸೇಜ್, ಆ ಮೆಸೇಜ್ ಅಲ್ಲಿ ಟೋಲ್ ಫ್ರೀ ನಂಬರ್ ಬರುತ್ತೆ. ರಿಜಿಸ್ಟ್ರೇಷನ್ ಆಗದೆ ಇರೋ ರೈತರಿಗೆ ಸಿಗೋದಿಲ್ಲ ಆ ನಂಬರ್. ಸೊ ಆ ಟೋಲ್ ಫ್ರೀ ನಂಬರ್ಗೆ ನೀವು ಕಾಲ್ ಮಾಡಬಹುದು ಎನಿ ಟೈಮ್. ಒಟ್ಟಾರೆ ಏನ್ ಹೇಳ್ತೀರಿ ಅಂತ ಒಂದು ಯೋಜನೆಯ ಲಾಭವನ್ನ ನಮ್ಮ ರೈತರು ಪಡಿಬೇಕು ಅಂದಾಗ ಈ ಯೋಜನೆ ಏನಿದೆ ತುಂಬಾ ರೈತರಿಗೆ ಅನುಕೂಲಕರ ಆಗುತ್ತೆ ಅನ್ನೋದು ಒಂದು ಆಶಾಭಾವನೆ ಎಲ್ಲರಿಗೂ ಇದೆ. ಯಾಕಂದ್ರೆ ರೈತರಿಗೆ ನೀವು ಯಾರ್ದೋ ಹತ್ರ ಹೋಗಿ ಇನ್ಫಾರ್ಮೇಶನ್ ಕೇಳೋದು ಅಥವಾ ಕಾಲ್ ಮಾಡಿದಾಗ ಕಾಲ್ ಪಿಕ್ ಮಾಡೋ ಪ್ರಾಬ್ಲಮ್ಸ್ ಬಹಳ ಇತ್ತು ಬಟ್ ಕಿಸಾನ್ ಕಾಲ್ ಸೆಂಟರ್ ಅಲ್ಲಿ, ಬಟ್ ಈಗ ಆ ಸಮಸ್ಯೆ ಕಡಿಮೆ ಆಗುತ್ತೆ. 6 ಜನ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 6 ಜನ ವಿಜ್ಞಾನಿಗಳಿತ್ತು, 6 ಜನರಲ್ಲಿ ಯಾರಿಗಾದ್ರೂ ಕಾಲ್ ಹೋಗುತ್ತೆ. ಸೊ ಒಬ್ರಿಲ್ಲ ಒಬ್ರು ಕಾಲ್ ಎತ್ಕೊಂಡೇ ಎತ್ಕೋತಾರೆ. ಒಂದು ಎರಡನೇದಂದ್ರೆ ನಮ್ಮ ಜಿಲ್ಲೆ ರೈತರು ಮಾತ್ರ ರಿಜಿಸ್ಟ್ರೇಷನ್ ಆಗಿರ್ತಾರೆ ನಮ್ಮ ಕೆವಿಕೆಗೆ. ಸೊ ನಮ್ಮ ಜಿಲ್ಲೆಯ ರೈತರಿಗೆ ಮಾತ್ರ ನಾವು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ, ನಮ್ಮಲ್ಲಿಂದ ಅವರು ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಅಷ್ಟೇ ಜಿಲ್ಲೆಯ ರೈತರಿಗೆ ನಾವು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ರೈತರಿಗೆ ಸರಿಯಾದ ಮಾಹಿತಿ ಸರಿಯಾದ ಸಮಯಕ್ಕೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಒಳ್ಳೆಯದು ಅನ್ನಪೂರ್ಣ ಅವರೇ, ಇಷ್ಟೆಲ್ಲ ಕಿಸಾನ್ ಸಾರಥಿ ಹೊಸದಾಗಿ ಒಂದು ಹೊಸ ಯೋಜನೆ ನಮ್ಮ ರೈತರ ಅನುಕೂಲಕ್ಕಾಗಿ ಅನುಷ್ಠಾನಗೊಳ್ತಾ ಇದೆ. ಕೆವಿಕೆ ಇದನ್ನ ಸಾರಥ್ಯದಿಂದ ಮುಂದೆ ಎಳ್ಕೊಂಡು ಹೋಗಬೇಕಾಗಿದೆ, ಅದರಲ್ಲಿ ನಿಮ್ಮ ಪಾತ್ರ ಕೂಡ ಬಹಳ ಮುಖ್ಯ. ರೈತರು ಇಂತಹ ಯೋಜನೆಯ ಲಾಭವನ್ನು ಪಡೀಲಿ ಅಂತ ಹೇಳಿ ಆಶಿಸ್ತೇನೆ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು ಸರ್. ಕಿಸಾನ್ ಸಾರಥಿ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಟಿಸಿಇಆರ್ನ ಹಿರಿಯ ತಾಂತ್ರಿಕ ಅಧಿಕಾರಿ ಡಾ ಅನ್ನಪೂರ್ಣ ನೀರಲಗಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಎಚ್ಪಿ ರಾಮಡಿಗಿ. कोरोना वायरस के खतरे से बचते हुए फसल की कटाई,

ಯಾವುದೇ ಮಾಡಲಿ ಒಂದು ಒಳ್ಳೆ ಗುಣಮಟ್ಟದಿಂದ ಉತ್ತಮ ತಂತ್ರಾಂಶ ಬೆಳೆಸಿ ಮಾಡಿದ್ರಿಂದ ಒಳ್ಳೆ ಲಾಭ ಪಡಿಬಹುದು ಸರ್. ಆಮೇಲೆ ತೋಟಗಾರಿಕೆ ಇಲಾಖೆ ಸಹಾಯ ಪಡೆದು ಸಹಾಯಧನ ತಗೊಂಡು ಒಂದು ತಮ್ಮ ಆರ್ಥಿಕ ಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ ನಾನು ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ ಸರ್. ಒಳ್ಳೇದು ಸರ್, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದು ಒಟ್ಟಾರೆ ನೀವು ಯೋಜನೆ ಅಡಿಯಲ್ಲಿ ಕೈಗೊಂಡಂತ ತೋಟದಲ್ಲೇ ನಿಂತುಕೊಂಡು ಈ ಯೋಜನೆಯ ಮಹತ್ವವನ್ನ ತಿಳಿಸಿಕೊಟ್ರಿ. ಇಂಥ ಒಂದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಮೂಲಕ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಧನ್ಯವಾದ, ನಮಸ್ಕಾರ. ಬಹಳ ಧನ್ಯವಾದಗಳು ಸರ್, ನಮಸ್ಕಾರ. ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಕುರಿತು ಹಳಿಯಾಳದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಇಆರ್ ಹಿರಿಯಾಳ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಸಂದರ್ಶಕರು ಎಚ್ಬಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಜಾನಪದ ಸಂಗೀತದಲ್ಲಿ ಗೌರಿಗೌಡ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಕೋಪ ಕೇಳತೋ ದೇವರಿಗೆ ಕೇಳತೋ ಪಂಚಾಳದ ಎಲೆ ಪಂಚಾಳದ ಎಲೆ ಕಡಕೆ ಬೇಕೇಳತ ಮಂದಿರು ಬೇಕೆ ಗೊರೋತೀರೇ ಮಂದಿರುಬೇಕೆ ಗರದೀರ್ಣ ಮಕ್ಕಳು ಅಂಗೆಂಡ ಕೋಗೆ ಬರ ಅಮಿ ಕೂಡ ಪೋಯಿ ಸೇಲ ಅಮಿಯಂಡ ಮುರಸೋತೆ ಬರೀ ಬಲಿಬಾರೆ ಬಾಳಂತಿ ಬಲದಿ ಬದಕಯ್ಯ ಮುಗಿ ಬಾರೆ ಬಲದಿ ಬದಕಯ್ಯ ಮುಗಿ ಬಾರೆ ಬಾಳಂತಿ ಕೈ ಮುಗದಿ ಕಾಯ ಒಡೆ ಬಾರೆ ಬಾಳಂತಿ ಮಿಂದಲ್ಲೇ ನಿಲ್ಲೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಡಿ ಬಾಳಂತಿ ವಲಾಡಿ ಮೀವಾ ಕರೆ ಕಬೇಣ ಮೇಲೆ ರೋಲರ ಚೇಣ ಬಿರಸು ನಿರನಿ ಸಾಜ ತಿರಿ ಗನಂದ ಬಿರಸು ನಿರ ಸಾಜ ತಿರಿ ಗಂಧ ಬಾಳಂತಿ ಮಿಂದಲ್ಲೋ ಕೇಳೋರ ನೊರಗೆ ಜೇನೊಣಗೆ ಧರಗೊಮ್ಮೋಗಲಿ ಗಗನೇ ನಮ ಮಕ್ಕಳು ತಡವಿಲ್ಲದೆ ನೀ ಕೊಡು ಲಂಬರದ ತುಂಬಿ ಮರದೆ ನೀ ಕೊಡು ಮಕಮಾರಿ ತಳಕಂಡಿ ಭಟ್ಟರ ಮನೆಗೆ ನಡೆದಾಳೆ ಭಟ್ಟರ ಮನೆಗೆ ನಡೆದಾಳೆ ಗೌರಮ್ಮ ಭಟ್ಟರ ಕೈಲೆ ಅನಾ ಬಂದಿ ಗೋಪಿ ಎನ ತಾನವಿಲ್ಲೆ ಕಂದನ ಕೈ ತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂದಿಗೋ ತಾಯಿಗೂ ಬಾಗಿಯನೆ ತಂದ ಅಟ್ಟನ ಮಾತ ತಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ಅಡ್ಡಗ ಎಣಿ ಚಾಚಳೆ ಗೋಪಿ ತೊಟ್ಲಂದ ನಾರ